ಆ ನಿಟ್ಟಿನಲ್ಲಿ ನಾವು ಯಾಕೆ ಇಲ್ಲಿರಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೃಷಿಗೆ ಬಂದೆ. ಕೃಷಿಗೆ ಬಂದ ತಕ್ಷಣವೇ ನಾನು ಮಾಡಿದ್ದೇನು ಅಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳ ಕೃಷಿಗೆ ಹೆಚ್ಚು ಕಡಿಮೆ 3-5 ಸಲ ಹೋಗಿ ವಾಪಸ್ ಬಂದೆ. ನನಗೆ ಏನೋ ತೃಪ್ತಿ ಕೊಡಲಿ ಸುಮ್ಮನೆ ಇದ್ದೆ ಮನೆಯಲ್ಲೇ. ಏನಾದ್ರೂ ಒಂದು ಮಾಡಬೇಕು, ಏನು ಮಾಡೋದು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾಗ ನನಗೆ ಕೃಷಿಯನ್ನು ಮಾಡ್ತಾ ಇದ್ರು ತಂದೆ ತಾಯಿಗಳು. ಅವರು ಇವತ್ತಿಗೂ ಕೂಡ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಕೂಡ ಅವರು ಇರಲಿಲ್ವಾ ನಿಮ್ಮ ಮನೆಯಲ್ಲಿ ಬೇಡ ಬೇರೆ ಒಂದು ಉದ್ಯೋಗವನ್ನು ಪಡ್ಕೋ, ಕೃಷಿ ನಾವು ನೋಡಿದ್ದೀವಿ ಕಷ್ಟ ಇದೆ ಅಂತ ಏನು ಹೇಳಿದ್ವಾ? ಅಂದರೆ ತುಂಬ ಕಷ್ಟ ಇದೆ, ತೃಪ್ತಿಕರ ಜೀವನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಭಾಳ ಕಷ್ಟ ಇದೆ, ಭಾಳ ಹೋರಾಟ, ನಾವು ಸ್ವಲ್ಪ ಕಷ್ಟ ಇದೆ. ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ, ನೀನು ಬೇರೆ ಏನಾದ್ರೂ ಸ್ವಲ್ಪ ಕಷ್ಟಕರ ಆಗ್ಬೋದು ಅಂತ ಹೇಳಿದ್ರು ನನ್ನ ತಂದೆ. ಆದರೂ ಕೂಡ ನೀವು ಕೃಷಿಯನ್ನು ಆಯ್ಕೆ ಮಾಡಿಕೊಂಡ್ರೆ, ಕೃಷಿಯಲ್ಲಿ ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ನಿರ್ವಹಿಸ್ತಾ ಇದ್ದೀರಿ, ಮತ್ತು ಯಾವೆಲ್ಲ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ? ಈ ಮೆಣಸಿನಕಾಯಿ ಬೆಳೆದೆ. ನಾನು 2012 ಇಸ್ವಿನಲ್ಲಿ ರಾಸಾಯನಿಕ ಮುಕ್ತವಾಗಿ ನಾನು ಮೆಣಸಿನಕಾಯಿನ ಬೆಳೆದಾಗ ನಾನು ಮಾರ್ಕೆಟ್ಗೆ ಮಾರಾಟಕ್ಕೆ ಅಂತ ತರ್ತಿದ್ರು, ಅದಕ್ಕಿಂತನೂ ಕೆಜಿಗೆ 5 ರೂಪಾಯಿ 6 ರೂಪಾಯಿ 8 ರೂಪಾಯಿ 10 ರೂಪಾಯಿವರೆಗೂ ಹೆಚ್ಚು ಬೆಲೆಯನ್ನು ಕೊಟ್ಟು ನನ್ನ ಮೆಣಸಿನಕಾಯಿನ ಖರೀದಿ ಮಾಡ್ತಾಯಿದ್ರು. ನನಗೆ ಮನಸ್ಸಿಗೆ ಆಗ ಅನ್ನಿಸ್ತು ರಾಸಾಯನಿಕ ಮುಕ್ತ ಇದೆ, ಅದು ಜನಗಳನ್ನ ನಮ್ಮ ಪದಾರ್ಥದ ಮುಂದಕ್ಕೆ ತಂದೇ ತರುತ್ತೆ ಅನ್ನೋದು ನನಗೆ ಆವತ್ತು ಮನವರಿಕೆ ಆಯಿತು. ನಾನು ಕೃಷಿನಲ್ಲಿ ಏನು ಮಾಡಬೇಕು ಅಂತಿದ್ದೆ ಅದು ಭಾಳ ಬಲವಾಗಿ ಬೇರೆಯವ್ರು ನಿಲ್ತು ಅವತ್ತು. ಅಂದರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ನೀವು ಸಾವಯವ, ನಮ್ಮ ಮನೆಯಲ್ಲಿ ಒಂದು ಸ್ಪ್ರೇಯರ್ ಇಲ್ಲ ಅಥವಾ ಒಂದು ಗೊಬ್ಬರದ ಚೀಲ ಇಲ್ಲ, ಯಾವುದೋ ಆಗ್ರೋ ಸೆಂಟ್ರಲ್ಲಿ ಅಥವಾ ಹೆಚ್ಚಾಗಿ ಒಬ್ಬ ರೈತನಿಗೆ ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಿ ನೀವು ಸಾವಯವವನ್ನೇ ಅಳವಡಿಸ್ಕೊಂಡಿದ್ದೀರಿ ಒಪ್ಕೊಳ್ಳೋಣ, ಅಂದರೆ ಬೆಳೆಗಳನ್ನ ಸಿಂಪರಣೆ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಇಂಥದಕ್ಕೆಲ್ಲ ನೀವು ಯಾವ ಸಾವಯವ ಇರ್ತದೆ, ಕೆಲವು ಬಂದು ತಾನಾಗೆ ಹೋಗಿರ್ತದೆ. ಆದರೆ ರೋಗ ರುಜಿನಗಳು ಯಾವಾಗ ಬರ್ತವೆ, ಯಾಕೆ ಬರ್ತವೆ ಅಂದರೆ ರೋಗ ರುಜಿನಗಳು ಬರ್ತವೆ. ನೀವು ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ಸ್ಥಳೀಯವಾಗಿ ಸಿಗುವಂತಹ ನಾಟಿ ಬೀಜಗಳನ್ನ, ದೇಸಿ ಸಸಿಗಳನ್ನ ನೀವು ತಂದಾಗ ಸಣ್ಣ ಪುಟ್ಟ ರೋಗ ರುಜಿನಗಳು ತಾವಾಗಲಾಡಿಸೋದಕ್ಕೆ ನಾನು ಏನು ಮಾಡಬೇಕು ಅಂತ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಂದಾಗ ಅಲ್ಲಿ ನೀವು ನಾಟಿ ಸಸಿಗಳಿಗೆ ಅಂಥ ಕ್ರೂರವಾದ ಕಾಯಿಲೆಗಳು, ಗಿಡವೇ ಸತ್ತೋಗಂಥ ಕಾಯಿಲೆಗಳು ಎಂದಿಗೂ ಬರಲ್ಲ. ರೈತರುಗಳು ನರ್ಸರಿ ಸಸಿಯಿಂದ ತರ್ತಾರೆ, ಈಗ 4,000 ಮೆಣಸಿನಕಾಯಿ ಗಿಡಗಳನ್ನ ನೆಟ್ಟು 3,500 ಗಿಡಗಳು ಖಂಡಿತ ಉದಾಹರಣೆಯೂ ಇದೆ, ಖಂಡಿತ ಇದೆ. ನಾನು ಹೇಳೋದೇನು, ರೈತರಾದವರು ಮೊದಲು ಏನು ಮಾಡಬೇಕು ಅಂದರೆ ನೀವು ಏನು ಬೆಳೆ ಮಾಡಬೇಕು ಅದನ್ನು ನೀವೇ ಮೊದಲು ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬಿಡಲ್ವೋ ಅಲ್ಲಿವರೆಗೂ ಅದು ನಿಮ್ಮ ಖರ್ಚನ್ನು ನಿಮ್ಮ ಆದಾಯಕ್ಕೆ ತಕ್ಕಂಥ ಸಂರಕ್ಷಣೆ ಮಾಡಿಟ್ಕೋಬೇಕು, ಸಂಗ್ರಹಿಸಬೇಕು, ಈ ರೀತಿಯಾದ ಆಲೋಚನೆಗಳು ನಿಮಗೆ ಹೇಗೆ ಬಂತು? ನಾನು ಬೇರೆ ಯಾರು ಪ್ರೇರಣೆ, ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ಸಂಪೂರ್ಣವಾಗಿ ಓದದೇ ಯಾವತ್ತೂ ದಿನಗಳನ್ನ ಮುಗಿಸಲ್ಲ. ನಾನು ಅಲ್ಲಿ ಏನು ಮಾಡ್ದೆ, ಯಾವ್ಯಾವ ದಿನಪತ್ರಿಕೆಯಲ್ಲಿ ಕೃಷಿ ವಿಚಾರಗಳನ್ನ ಯಾವತ್ತು ಯಾವ ಯಾವ ವಾರ ಪ್ರಕಟಣೆ ಮಾಡ್ತಾರೆ ಅಂತ ಗೊತ್ತಿದ್ದು ಅದರದ ಕಟಿಂಗ್ ಪೇಪರ್ಸ್ ಕಟಿಂಗ್ ಇಟ್ಕೊಳ್ತೀನಿ. ನಾನು ಅಲ್ಲಿ ನೋಡ್ತಿದ್ದೆ ಅದನ್ನೆಲ್ಲವನ್ನು ನೋಡಿದಾಗ ಒಟ್ಟಾರೆ ಹೈಬ್ರಿಡ್ಡು SS ಕೊಟ್ಟಿಲ್ಲ ಅಂತಲ್ಲ, ಅದು ಅವರ ಅಭಿರುಚಿ. ಆದರೆ ಯಾವತ್ತಾದ್ರೂ ಒಂದು ದಿನ ಬೀಳ್ತಾರಲ್ಲ. ಇದಕ್ಕೆ ನಾನು ನಿಮಗೆ ಒಂದು ಸ್ಪಷ್ಟವಾದ ಉದಾಹರಣೆ ಒಂದು ಕೊಡ್ತೀನಿ. ನಾನು ಅದ್ರ ಬಗ್ಗೆ ನಾನು ತುಂಬ ಅಲ್ಲೂ ಕೂಡ ನಾವು ಯಾವುದೇ ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬೆಳೆಸಲ್ಲ. 28-33 ಕ್ವಿಂಟಲ್ ಭತ್ತ ಬೆಳೆಗಳು ಏನೇನು ಇರ್ಬೋದು? ಏನಿಲ್ಲ, ಅದಕ್ಕೆ ಭೂಮಿಯನ್ನು ನಾವು ಭೂಮಿಯ ತೇವಾಂಶ ಇರುವಾಗ ಇದನ್ನು ಜೀವಾಮೃತ ಎಲ್ಲ ನೀವೇ ತಯಾರು ಮಾಡ್ಕೋತೀವಿ ಕೊಡ್ತೀವಿ. ಹಾಗಾಗಿ ನಮಗೆ ಏನು ಅನ್ನಿಸ್ತಾ ಇಲ್ಲ. ಈಗ ಓಡುವ ಮನಸ್ಸು ನಿಮಗಿದ್ದಾಗ ನೀವು ಯಾವುದೇ ಓಟವನ್ನು ಓಡಲಿಕ್ಕೆ ನಿಮ್ಗೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ತಾಳ್ಮೆ ಬೇಕು, ಮತ್ತು ಯೋಚನೆ ಮಾಡುವ ದಿಕ್ಕು ಬೇಕು. ಕೃಷಿಗೆ ನಿಮಗೆ ಮೊದಲನೇದಾಗಿ ನೀವು ಕೃಷಿಗೆ ಬರ್ತೀನಿ ಅಂದರೆ ತಾಳ್ಮೆ ಬೇಕು, ತಾಳ್ಮೆ ಇಲ್ಲದ್ರೆ ಕೃಷಿ ಮಾಡೋಕ್ಕಾಗದೇ ಇಲ್ಲ. ಈಗ ಭತ್ತದ ಕೃಷಿ ಅಂತ ಹೇಳಿದ್ರಿ, ಅದಕ್ಕೆ ನಾನು ಸಾವಯವ ಕೂಡ ನೀವು ದೇಸಿ ತಳಿಗಳನ್ನೇ ಬೆಳೀತಾ ಇದ್ದೀರಾ? ಹೌದು, ಬೆಳೀತಾ. ಈಗ ನಾವು ಮೊದಲು IR 60 ಜಯ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ, ಅದನ್ನು ಬೆಳಿಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ಏನಾಗಿದೆ ಅಂದರೆ ಅಲ್ಲಿ ಒಂದು ಉಳ್ಕೊಳ್ಳೋದ್ರಿಂದ ಅದು ದನಗಳನ್ನ ಕಾಯ್ತಾ ಕೂರಬೇಕಾಗುತ್ತೆ, ಇಲ್ಲಾಂದರೆ ನಾವು ಮುಂಚಿತವಾಗಿ ಹಾಕಿದ್ರೆ ಬರೋದು ತುಂಬ ಲೇಟ್ ಆಗಿದೆ. ಅಲ್ಲಿ ಈ ದೇಸಿ ತಳಿಯ ಭತ್ತಗಳನ್ನ, ದೇಸಿ ತಳಿಯ ಬೆಳೆಗಳು ಅಂದಾಗ ಸ್ವಲ್ಪ ದೀರ್ಘಕಾಲೀನ ಬೆಳೆ. ಹೌದು. ಏನೇನೆಲ್ಲ ಬೆಳೆಗಳು ಇವಾಗ ಪ್ರಸ್ತುತ ನಿಮ್ಮಲ್ಲಿದೆ, ಏನೇನೆಲ್ಲ ಬೆಳೆಗಳನ್ನು ನೀವು ಸಮಗ್ರವಾಗಿ ನಿಮ್ಮ ಜಮೀನಲ್ಲಿ ಕೂಡ ಬೆಳೀತಾ ಇದ್ದೆ? ಕಬ್ಬು ಬೆಳೀತಾ ಇದ್ದೆ ಹಿಂದೆ. ಈಗ ಏನಾಗಿದೆ ಅಂದರೆ ನನ್ನ ಗಾಣದ ಎಣ್ಣೆಗಳನ್ನ ನಾನು ಖರೀದಿ ಮಾಡಿ ನಾನು ನನ್ನ ಹಿಂದೆ ಏನು ಮಾಡ್ತಾ ಇದ್ದೆ ಅದೇ ಬೆಳೆಗಳನ್ನ ಮುಂದುವರಿಸಬೇಕು ಅಂದರೆ ಕೆಲವು ಕಡೆ ಒಂದು ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಅಂತಾರೆ, ಆದರೆ ಗೊತ್ತಿಲ್ಲದಂಗೆ ಬಳಸಿರ್ತಾರೆ. ರಾಸಾಯನಿಕ ಸಿಂಪರಣೆ ಆಗಿರಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ ಆಗಿರ್ತದೆ. ಹಾಗಾಗಿ ನಾನೇನು ಮಾಡಿದೆ, ಇದಕ್ಕೆ ಡೈಲಿ ಸಮಯ ಇಲ್ಲದೇ ಮಾಡಲಿಕ್ಕೆ ಆಗದೆ ಉಳಿದು 2.5 ಎಕರೆ ಜಾಗನ ಉಳಿಸ್ಕೊಂಡಿದ್ದೆ. ಅದಕ್ಕೆ ಈಗ ಮತ್ತೆ ಒಂದು ದೇಸಿ ತಳಿಯ ಎಲ್ಲ ಬಗೆಯ ತರಕಾರಿಗಳು, ಹಣ್ಣಿನ ಗಿಡಗಳು, ಮತ್ತು ಎಣ್ಣೆ ಕಾಳುಗಳನ್ನ ಅಲ್ಲಿ ಬೆಳೆಯೋದು. ಪರಿಕಲ್ಪನೆ ನಿಮ್ಗೆ ಹೇಗೆ ಬಂತು? ನಾವು ರಾಸಾಯನಿಕ ಮುಕ್ತ ಕೃಷಿನ ಮಾಡಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಆಗಾಗ ಊರಿಗೆ ತಾಲೂಕಿಗೆ ಬರ್ತಿದ್ದಾಗ ಅವ್ರಿಗೆ ನನ್ನ ಪರಿಚಯ ಆಯಿತು. ನೀ ರಾಸಾಯನಿಕ ಮುಕ್ತ ಕೃಷಿ ಜೀವನದಲ್ಲಿ ತೊಡಗಿಸ್ಕೊಳ್ಳಿ, ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಬೆಳೆದೇ ನೀವು ಬೆಳೆಗಳನ್ನ ಬೆಳೆಸಿ ಅಂತ ಹೇಳ್ತಿದ್ರು. ಹೇಳಿದಾಗ ನಾವು ಈ ಥರ ಎಲ್ಲ ಮಾಡಿದಾಗ ಅಲ್ಲೇ ಇಂಥ ಸಂದರ್ಭದಲ್ಲೇ ಒಂದು ಸಂದರ್ಭದಲ್ಲೇ ನನಗೆ ನಮ್ಮ ಡಾಕ್ಟರ್ ಖಾದರ್ ಅವ್ರ ಪರಿಚಯ ಆಯಿತು. ಕೃಷಿ ಔಷಧಿ ಹೊಡೆದು ಗೊಬ್ಬರ ಹೊಡೆದು ಭೂಮಿಯನ್ನು ಸರ್ವನಾಶ ಮಾಡಿ ಮನುಷ್ಯ ತಾನೂ ಸರ್ವನಾಶ ಆಗ್ತಾನೆ. ಆಗ ಒಂದಿನ ಹೇಳಿದ್ರು ಅವರು ಈ ಥರ ಎಲ್ಲ ಇದೆ, ಗಾಣದೆಣ್ಣೆಗಳನ್ನೂ ಮಾಡಬೇಕು, ಈ ಥರ ಗಾಣದೆಣ್ಣೆಗಳು ಕೂಡ ಭಾಳ ಒಳ್ಳೆಯದು ಅಂತ ಹೇಳಿದಾಗ ಎಲೆಕ್ಟ್ರಿಕ್ ಇಲ್ಲ ಇಲ್ಲ ಯಾವುದೂ ಇಲ್ಲ, ಸಂಪೂರ್ಣವಾಗಿ ನಮ್ಮ ದೇಶಿ ತಳಿಯ ಎತ್ತುಗಳಿಂದನೇ. ನಿಮ್ಮ ಹತ್ರ ಇತ್ತ ಎತ್ತು? ಇಲ್ಲ, ಖರೀದಿ ಮಾಡಿದ್ದು ಮೊದಲಿತ್ತು, ಆಮೇಲೆ ಅದನ್ನು ಇನ್ನೂ ಹೆಚ್ಚು ಬೇಕಾಯಿತು ಅಂತ ಹೇಳಿ. ಆಧಾರಿತ ಮತ್ತು ವಿದ್ಯುತ್ ಆಧಾರಿತಂಥ ಗಾಣಗಳಿದ್ದಾವೆ, ಎತ್ತುಗಳನ್ನ ಯಾಕೆ ಬಳಸಬೇಕು ಅಂತ ಅನಿಸ್ತಿದೆ ನಿಮಗೆ? ಈಗ ಗೋವು ಆಧಾರಿತವಾದಂಥ ಉತ್ಪನ್ನ ಉದ್ಯಮಗಳನ್ನ ಮಾಡಬೇಕಂದ್ರೆ ನೀವು ಮತ್ತೆ ಹಳ್ಳಿಗೆ ಬರಬೇಕು. ಹೌದು, ಆ ಉದ್ಯೋಗ ಸಿಗಬೇಕಂದಾಗ ನಿಮಗೆ ಏನಾಗುತ್ತೆ, ನಾವು ಕೃಷಿನಲ್ಲಿ ಇನ್ನಷ್ಟು ತೊಡಗಿಸ್ಕೋಬೇಕಾಗುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಕೂತು ಸುಮ್ಮನೆ ಕೂತು ಕಾಲ ಕಳೆಯೋದಕ್ಕಿಂತ ಯಾವುದಾದ್ರೂ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಂತ, ಮತ್ತು ಆ ಭೂಮಿಯಲ್ಲೇ ಆ ನೈಸರ್ಗಿಕ ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದ ಅವರ ಆರೋಗ್ಯಗಳು ಸಂಪೂರ್ಣವಾಗಿ ಅವರಾಗಿ ಚೆನ್ನಾಗಿರ್ತಾರೆ, ಅವರ ಸಣ್ಣ ಪುಟ್ಟ ರೋಗ ರುಜಿನಗಳು ನಾಶ ಆಗ್ತವೆ. ಹೀಗಾಗಿ ಇದನ್ನು ಮಾಡಬೇಕಂತ ಅನ್ನಿಸ್ತು. ಒಂದು ಕೃಷಿ ಅಥವಾ ಕೂಡ ಟ್ರ್ಯಾಕ್ಟ್ರು ಟಿಲ್ಲರು ಈ ರೀತಿಯಾದ ಇದೆ, ಆದರೆ ನೀವು ಗಾಣಕ್ಕೆ ಎತ್ತನೇ ಬಳಸಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಇದನ್ನು ನನಗೂ ಕ್ಯೂರಿಯಾಸಿಟಿ ಯಾಕೆ ಎತ್ತನೇ ಬಳಸ್ತಿದ್ದಾರೆ ಅಂತ, ಅದರಲ್ಲಿ ಏನಾದರೂ ಪ್ರಮುಖ ಕಾರಣ ಇರಬಹುದಾ ಅಂತ ಕೇಳ್ತಾ ಇದ್ದೀನಿ. ಸರ್, ಅಲ್ಲಿ ನೀವು ಎತ್ತುಗಳನ್ನೇ ಬಳಸಿ ನೀವು ಎಣ್ಣೆ ಕಾಳುಗಳಿಂದ ಎಣ್ಣೆಗಳನ್ನ ಉತ್ಪತ್ತಿ ಮಾಡಿದಾಗ ನಿಮಗೆ ನಿಮ್ಮ ಆ ಎಣ್ಣೆ ಕಾಳುಗಳಲ್ಲಿ ಇರುವಂತಹ ಸತ್ವಗಳು ನಾಶವಾಗುವಂಥ ರೇಟ್ ಆಗಲ್ಲ ನಿಮಗೆ ಅಲ್ಲಿ. ಯಾವಾಗ ಅಲ್ಲಿ ನಿಮಗೆ ಹೆಚ್ಚು ಹೀಟ್ ಜನರೇಟ್ ಆಗಲ್ವಾ ನಿಮಗೆ? ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಣ್ಣೆಗಳು ಅಡುಗೆಗೆ ತಯಾರು ಮಾಡಿರ್ತಲ್ಲ, ಅದೇನು ಇವತ್ತು ಈ ಎಣ್ಣೆಯಿಂದ ನಮಗೆ ಈಗ ಈ ಕಾಯಿಲೆ ಹೋಗಿದೆ, ಈ ಎಣ್ಣೆಯಿಂದ ಇದು ಅನುಕೂಲ ಆಗಿದೆ. ಹಾಗಾಗಿ ನಿಮಗೆ ಅದು ಅವು ಎಣ್ಣೆಗಳು ಔಷಧಿಯಾಗಿ ಕೆಲಸ ಮಾಡಿರುತ್ತೆ. ನಿಮಗೆ ಆಹಾರವೇ ಔಷಧಿ ಆಗಬೇಕು, ಆಹಾರವೇ ಆಹಾರ ರೂಪದಲ್ಲಿ ಸೇವನೆ ಮಾಡೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಈಗ. ಹಾಗಾಗಿ ಈಗ ನಮ್ಮ ಎಣ್ಣೆಗಳು ನಮ್ಮ ತೋಟದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತಿನ ತನಕ ನಾನು ಅದಕ್ಕೆ ಆಹಾರ ಪದ್ಧತಿಗಳಲ್ಲಿ ವ್ಯತಿರಿಕ್ತವಾದ ಪರಿಣಾಮ ಖಂಡಿತವಾಗ್ಲೂ ಇರಲ್ಲ ಕೇಳಿದೆ. ಅದು ನೀವು ಶುದ್ಧ ಗಾಣದ ಎಣ್ಣೆಗಳನ್ನ ಕೊಂಡ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಮಾರುಕಟ್ಟೆ ಅಥವಾ ಮಾರ್ಕೆಟ್ಗೆ ಎಲ್ಲರೂ ಹೋಗ್ತೀರಾ ಅಥವಾ ಹೇಗೆ? ನಾನು ಪ್ರಾರಂಭದಲ್ಲಿ ಇದಕ್ಕೆ ಏನು ಮಾಡೋದು, ಹೇಗೆ ಇದು ಎಲ್ಲಿಂದ ತರೋದು ಅಂತ ಯೋಚನೆ ಇತ್ತು. ಆಮೇಲೆ ನಾವು ಉತ್ಪನ್ನಗಳು ಎಲ್ಲಿ ಸಿಗ್ತವೆ ಅನ್ನೋದ್ರದ್ದು ಒಂದು ಮಾಹಿತಿ ನಮಗೆ ಸಿಕ್ತು. ಈಗ ಏನು ಮಾಡ್ತಾ ಇದ್ದೀವಿ, ಯಾವ್ಯಾವುದೇ ಮಧ್ಯವರ್ತಿಗಳ ಕಾಟ, ಸಾಗಣೆ ವೆಚ್ಚ ಯಾವುದೂ ಇಲ್ಲದೆ ಅವ್ರ ಮನೆಯ ಬಾಗಿಲಿನಲ್ಲೇ ನಾವು ಕೊಟ್ಟು ಅವರ ನಮಗೆ ಎಣ್ಣೆ ಕಾಳುಗಳನ್ನ ಮಾರಾಟ ಮಾಡಿದಂಥ ರೈತರು ಕೂಡ ಖುಷಿಯಿಂದ ಇದ್ದಾರೆ. ಅವರ ನಮ್ಮ ಮಧ್ಯೆ ಒಳ್ಳೆ ಬಾಂಧವ್ಯ ಕೂಡ ಇದೆ. ಅವರು ಈಗ ಒಬ್ಬರು ರೈತರು ನಮಗೆ 2.5 ಇಂದ 3 ಎಕರೆಯಲ್ಲಿ ಇದ್ದೀವಿ, ನನಗೆ ಇಲ್ಲಿ ಮಾರುಕಟ್ಟೆ ಇದೆ ಅಂತ ಗೊತ್ತು ಅವ್ರಿಗೆ. ನಮ್ಮ ಬೀಜ ಚೆನ್ನಾಗಿದ್ದರೆ, ನಮ್ಮ ಬೆಳೆ ಚೆನ್ನಾಗಿದ್ದರೆ ಹೆಚ್ಚಿನ ಬೆಲೆ. ಈಗ ಅವರು ನನ್ನ ಜೊತೆಗೆ ಹೇಳ್ತಾರೆ, ಅವರು 20 ಎಕರೆಯಲ್ಲಿ ಈಗ ಶೇಂಗಾ ಬೆಳೆಯೋದಕ್ಕೆ ಭೂಮಿಯನ್ನು ಸಿದ್ಧಪಡಿಸಿದ್ದಾರೆ. ಅಂದರೆ ಅಷ್ಟು ಎಣ್ಣೆ ಕಾಳುಗಳನ್ನು ನೀವು ಖರೀದಿ ಮಾಡ್ತೀರಿ, ಎಣ್ಣೆಯನ್ನು ಉತ್ಪಾದನೆ ಎಷ್ಟು ಗಾಣ ರಾಸುಗಳನ್ನ ಇಟ್ಕೊಂಡಾಗ ಅವುಗಳ ನಿರ್ವಹಣೆಗೆ ಒಂದಷ್ಟು ಜನ ನಿಂತ್ಕೋಬೇಕಾಗುತ್ತೆ. ಒಬ್ಬರೂ ಅವುಗಳನ್ನ ನೋಡ್ಕೊಳ್ಳೋದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ನಾವೇ ನೋಡ್ಕೋತೀವಿ, ನಮ್ಮಲ್ಲಿ ಕೆಲಸಗಾರರಿದ್ದಾರೆ, ನಾವಿದ್ದೀವಿ. ಎಷ್ಟು ಜನ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದೆ? ನಮ್ಮಲ್ಲಿ 8 ಜನ ಇದ್ದಾರೆ ಸರ್. ಅಂದರೆ ನಿಮ್ಮ ಕುಟುಂಬದವರಲ್ಲದೆ? ನಮ್ಮ ಕುಟುಂಬದವರಲ್ಲದೆ. ಅಷ್ಟು ಜನಕ್ಕೂ ಕೂಡ ನಿಮ್ಮಿಂದ ಉದ್ಯೋಗ ಸಿಗುತ್ತೆ. ಈಗ ಎಣ್ಣೆ ಕಾಳುಗಳನ್ನ ಖರೀದಿ ಮಾಡಿದೆ, 3 ಗಾಣ ಮಾಡಿದ್ದೀನಿ ಅಂತ ಹೇಳಬೇಕು ಅಂತ ಯಾವುದೇ ವಿಶೇಷ ಪ್ರಯತ್ನ ಮಾಡಲಿಲ್ಲ, ಜಾಹೀರಾತು ಕೊಡಲಿಲ್ಲ, ಅಥವಾ TV ಪೇಪರ್ನಲ್ಲಿ ನನಗೆ 3-4 ಸಲ ಬಂದರು ನಾನು ಒಂದು ಆರ್ಟಿಕಲ್ ಮಾಡ್ತೀನಿ ಅಂತ, ನನಗೆ ಏನೂ ಇಷ್ಟ ಆಗಿಲ್ಲ. ಹಂಗಾಗಿಯೂ ಕೂಡ ನಾನು ಯಾವುದೂ ಇಲ್ಲ, ಇದು ಮೌತ್ ಪಬ್ಲಿಸಿಟಿಯಿಂದ ಆಗಿದ್ದಿದ್ದು. ಅಲ್ಲ, ನಿಮಗೆ ಭರವಸೆ ಇತ್ತ ನಾನು ಎಣ್ಣೆ ಕಾಳುಗಳನ್ನ ಖರೀದಿಸಿ ಒಂದು ತುಂಬ ಲಾಭ ಅಂತ ಹೇಳದೆ ಇದ್ರು ನಷ್ಟ ಅಂತೂ ಆಗಲ್ಲ, ಗ್ರಾಹಕರು ಸಿಗ್ತಾರೆ ಅನ್ನೋ ಭರವಸೆ ನಿಮ್ಗೆ ಇತ್ತ ಇದು ಮಾಡಬೇಕಾದ್ರೆ? ನಾನು ರಾಸಾಯನಿಕ ಮುಕ್ತ ಕೃಷಿ ಮಾಡಿ ಅತ್ಯಂತ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನ ನಾನು ಮಾಡಿದಾಗ ನಾನು ಯಶಸ್ವಿ ಆಗ್ತೀನಿ ಅಂತ ಹೇಳಿ ನನಗೆ 2012 ಸಂಪೂರ್ಣವಾದ ನಂಬಿಕೆ ಇತ್ತು. ನನಗೆ ಭರವಸೆ ಇತ್ತು ನನಗೆ, ಯಾಕಂದರೆ ಚಿಂತನೆ ಮಾಡಬೇಕಾಗುತ್ತೆ, ನಿಮ್ಮ ಆಹಾರ ಪದ್ಧತಿಗಳು ನಿಮ್ಮ ಆಹಾರ ಉತ್ಪನ್ನಗಳು ಈಗ ತಲುಪಿಸ್ತಾನೆ, ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಎಷ್ಟೋ ಜನ ಕೃಷಿಕರು ಅಥವಾ ಕೃಷಿ ಮಾರಾಟ ಮಾಡಿ ನೇರವಾಗಿ ಅಂತ ಹೇಳಿ ಇವತ್ತು ಕೂಡ ಸರ್ಕಾರ ತುಂಬ ಪ್ರೇರಣೆಯನ್ನು ಕೊಡ್ತಾ ಇದೆ. ರೈತರು ಅವರ ಬೆಳೆಯನ್ನು ಉತ್ಪನ್ನವಾಗಿ ಮಾರಾಟ ಮಾಡಬೇಕು ಅಂತ. ಆದರೆ ಎಷ್ಟೋ ಜನ ರೈತರು ಹಿಂಜರಿತಾರೆ, ಅವರು ತಮ್ಮ ಜಮೀನಿನಲ್ಲಿ ಧೈರ್ಯ ಇಡುವಂತಹ ಸ್ಥಿತಿಯಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಅದನ್ನು ಹೇಗೆ ಆ ರೈತರಿಗೆ ನೀವು ಹೇಗೆ ಕೆಲವು ಕಿವಿನೇ ಕಾಲದಲ್ಲೋ ಅಥವಾ ಕಟಾವ್ ಕಾಲದಲ್ಲ ಕೆಲಸಗಾರ ಸಿಗಲಿಲ್ಲ, ಇಂಥ ಸಮಸ್ಯೆಗಳೇ ಭಾಳ ದೊಡ್ಡದು. ಇದಕ್ಕಿಂತ ದೊಡ್ಡ ಅದನ್ನು ಅವನು ಯಶಸ್ವಿಯಾಗಿ ಬೆಳೀತಾನೆ. ಇಂಥ ಸಮಸ್ಯೆಗಳನ್ನೇ ಅವನು ಎದೆಗುಂದದೆ ಬೆಳೆದನ್ನೆಲ್ಲ ರೈತ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಂದೆ, ನಿಮ್ಮ ಪದಾರ್ಥಗಳನ್ನ ನೀವೇ ಮಾರಾಟ ಮಾಡುವಂತಹ ಒಂದು ನಿಮ್ಗೆ ಆ ವ್ಯವಸ್ಥೆ ನೀವು ಗಳಿಸ್ಕೊಂಡ್ರೆ ಆವತ್ತು ನೀವು 100 to 100 ಯಶಸ್ವಿ ರೈತ. ನೀವು ಒಂದು 500 kg ಟೊಮೆಟೊ ಹಣ್ಣು ಬೆಳೆದ್ರು ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಸುತ್ತಮುತ್ತಲ್ಲಿ ನಿಮಗೆ 500 ಜನ ಸ್ನೇಹಿತರಿಲ್ವಾ, ನಿಮ್ಮ 500 ಜನ ನಿಮ್ಮ ಸಂಬಂಧಿಕರಿಲ್ವಾ, ನೀವು ಯಾಕೆ ಅದನ್ನು ನೀವು ಹೊರಗಡೆ 25 rupees ಆಯಿತು, 18 rupees ಅವ್ರ ಮನೆ ಬಾಗಿಲು ಕೊಡೆ, ನೀವು ಯಾಕೆ ಕೊಡೋಕ್ಕಾಗಲ್ಲ? ನೀವು ನಿಮ್ಮ ಪದಾರ್ಥಗಳನ್ನ ನೀವು ಎಷ್ಟು ಕಷ್ಟ ಬೆಳಿತೀರೋ ಅದಕ್ಕಿಂತ ಕಷ್ಟ ಏನಲ್ಲ ಮಾರುಕಟ್ಟೆ ಮಾಡ್ಕೊಳ್ಳೋದು. ನೀವು ಮಾಡಬೇಕು, ಇದನ್ನು ಎಲ್ಲಿ ಮಾರಾಟ ಮಾಡ್ಬೋದು, ಇದಕ್ಕೆ ನಾನು ಎಲ್ಲಿ ಸೂಕ್ತವಾದ ಬೆಲೆಯನ್ನು ಕಂಡ್ಕೋಬೋದು ಅಂತ ನೀವು ಯೋಚನೆ ಮಾಡಬೇಕು. ಇವತ್ತು ನೀವು ತಾಳ್ಮೆ ಇಲ್ಲದೆ ಮಾರಾಟಕ್ಕೆ ಮಾಡೋದಕ್ಕೆ ತಾಳ್ಮೆ ಇಲ್ಲದೇ ಯಾರೋ ಮಧ್ಯವರ್ತಿಗಳು ಕೊಟ್ಟು ಹೋಗ್ತಾನೆ. ನಿಮ್ಮ ಪದಾರ್ಥಗಳನ್ನ ಖರೀದಿ ಮಾಡಿದಂಥ ಮಧ್ಯವರ್ತಿ ಯಾರಾದರೂ ನಷ್ಟ ಅನುಭವಿಸಿದಾನ? ನಷ್ಟ ಅನುಭವಿಸಿದಾನ? ನಮಗೆ ಅದು ಬೆಳೆಯ ರೈತನಿಗೆ ಯಾಕೆ ನಷ್ಟ ಆಗುತ್ತೆ? ಅದೇ ಒಂದು ನೀವು ಮಾರುಕಟ್ಟೆವರೆಗೆ ಹೋಗ್ತೀರಿ, ಅಲ್ಲಿ ಯಾಕೆ ಸಿಗಲ್ಲ? ನೀವು ಹುಡುಕ್ಬೇಕು. ನೀವು ಯಾಕೆ ಸಿಗಲ್ಲ ಸರ್? ಈಗ ಪ್ರತಿಯೊಂದು ಮನೆಗೂ ಹಾಲು ಬೇಕು, ಪ್ರತಿಯೊಂದು ಮನೆಗೂ ತರಕಾರಿ ಬೇಕು, ಪ್ರತಿಯೊಂದು ಮನೆಗೂ ಅಕ್ಕಿ ರಾಗಿ ಗೋಧಿ ಎಲ್ಲ ಬೇಕೇ ಬೇಕು. ಅಂಥದ್ದು ಮನೆಗಳನ್ನ ಅಂಥದ್ದೊಂದು ವ್ಯವಸ್ಥೆ ಬೆಳೆದಂಥ ಬೆಳೆಯನ್ನು ಒಂದು 2 to 3 days ಅವನೇ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ರೆ ಅವನು ಲಾಭ ಗಳಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಕೂಡ ಅವನ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ಅವನನ್ನು ತುಂಬ ಗೌರವದಿಂದ ನೋಡ್ತಾರೆ. ಯಾಕಂದರೆ ಅಡುಗೆ ಮನೆಗೆ ಬರೋಂಥ ಪದಾರ್ಥ ಯಾಕಾಗಲ್ಲ, ಅದನ್ನು ರೈತನೇ ಕೊಡಬೇಕು. ಹಾಗಾಗಿ ರೈತನ ಬಗ್ಗೆ ಎಲ್ರಿಗೂ ಸಮಾಜದಲ್ಲಿ ಎಲ್ಲರ ಬಗ್ಗೆಗೂ ಎಲ್ರಿಗೂ ಗೌರವ ಇದೆ. ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರಗೊಳ್ಳಲಿದೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಾಕಿಸಿ, ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಆಗ್ತಾ ಇರೋದ್ರಿಂದ ಕೃಷಿ ಬೆಳೆಗಳ ಇಳುವರಿಗಳು ಅಪಾಯದಲ್ಲಿವೆ. ಕಾಡು ದುಂಬಿಗಳು, ಪತಂಗಗಳು ಮತ್ತು ಜೇನುಹುಳುಗಳು ಬೆಳೆಗಳ ಹೂವುಗಳಲ್ಲಿನ ಮಕರಂದ ಹೀರುವಾಗ ನೈಸರ್ಗಿಕ ಪರಾಗಸ್ಪರ್ಶವನ್ನು ಮಾಡುತ್ತವೆ. ಇದರಿಂದ ಬೆಳೆಗಳಲ್ಲಿ ಬೀಜೋತ್ಪಾದನೆ, ಕಾಯಿ ಕಟ್ಟುವಿಕೆಗಳು ಯಾವುದೇ ಖರ್ಚಿಲ್ಲದೆ ನೆರವೇರುತ್ತದೆ. ಇಂತಹ ನೈಸರ್ಗಿಕ ಪರಾಗಸ್ಪರ್ಶ ಪತಂಗಗಳು ಕ್ಷೀಣಿಸುತ್ತಿರುವುದರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆಯಿಲ್ಲದೆ ಬೆಳೆಗಳ ಇಳುವರಿಯು ಕಡಿಮೆಯಾಗುತ್ತಿರುವುದು ಆತಂಕದ ವಿಚಾರ. ಪರಾಗಸ್ಪರ್ಶವಿಲ್ಲದೆ ಕಾಫಿ, ಈರುಳ್ಳಿ, ಟೊಮ್ಯಾಟೊ, ಇತರೆ ಹಣ್ಣುಗಳ ಬೆಳೆಗಳ ಪ್ರಪಂಚದ ಅನೇಕ ಕೃಷಿ ಮತ್ತು ಪರಿಸರ ಸಂಶೋಧನಾ ತಂಡಗಳು ಅಧ್ಯಯನ ನಡೆಸಿವೆ. ಕಾಡುದುಂಬಿ ಅಥವಾ ಕೀಟ ಹೆಚ್ಚು ಇಳುವರಿಗೆ ಪರಾಗಸ್ಪರ್ಶ ಬೇಕೇ ಬೇಕು. ಕಾಡುದುಂಬಿ ಹಾಗೂ ಕೀಟ ಪತಂಗಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗ ರೇಣುಗಳನ್ನು ಹೊತ್ತೊಯ್ದು ಪರಾಗಸ್ಪರ್ಶ ಮಾಡುತ್ತವೆ. ಕಾಡುದುಂಬಿ ಕೀಟ ಪತಂಗಗಳಿಂದ ಆಗುವ ಪರಾಗಸ್ಪರ್ಶದ ಪ್ರಮಾಣವು ಅಧ್ಯಯನ ಫಲಿತಾಂಶವು ನಿಖರವಾಗಿರದಿದ್ದರೂ ವಿಶ್ವದ ಎಲ್ಲೆಡೆ ಪರಾಗಸ್ಪರ್ಶ ಮಾಡುವ ದುಂಬಿ ಕೀಟ ಪತಂಗಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದು ಮತ್ತು ಬೆಳೆದ ರಿಯಾ ನಿಗ್ರೋ ನ್ಯಾಷನಲ್ ಯೂನಿವರ್ಸಿಟಿಯ ವಿಜ್ಞಾನಿ ಲುಕಾನ್ ಗ್ಯಾರಿವಾಲ್ಡಿಯವರ ಪ್ರಕಾರ ಇದಕ್ಕೆ ಕಾರಣವಾದ ರೋಗ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕೂಡ ಪರಿಸರ ಗಂಭೀರಿ ಪಡೆಯುವ ಕೃಷಿ ಪದ್ಧತಿಗಳು ಕಾಡುದುಂಬಿಗಳ ಕೀಟ ಪತಂಗಗಳ ಸಂತತಿ ಕ್ಷೀಣಿಸಲು ಬೇಸನ್ ಟೆಲಿಯಾಂಕೇಸ್ ಪರಾಗಸ್ಪರ್ಶಗಳಂತಹ ನೈಸರ್ಗಿಕ ಸೇವೆಗಳನ್ನು ಕೊಡುವ ಪತ ನೇರ ಪರಿಣಾಮ ಬೀರುತ್ತಿದ್ದು ಇದಕ್ಕೆ ಸರಿಹೊಂದುವ ಇನ್ನಾವುದೇ ಪರಾಗಸ್ಪರ್ಶದ ಅವಲಂಬ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ಮಾಡುವ ಕಾಡುದುಂಬಿ ಕೀಟಗಳ ಪತ್ರ 9 ಕೀಟ ಪ್ರಭೇದಗಳ ಪೈಕಿ ಅರ್ಧದಷ್ಟು ಮರೆಯಾಗಿರುವುದು ಪರಿಸರದಲ್ಲಿನ ಸಂತತಿಯು ಕ್ಷೀಣಿಸುತ್ತಿರುವುದಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಏರುತ್ತಿರುವಾಗಿದೆ ಕಡಿಮೆಯಾಗುತ್ತಿರುವ ಕಾಡಿನ ಪ್ರಮಾಣ. ಇಷ್ಟೆಲ್ಲ ಪರಿಸರ ಬದಲಾವಣೆಯಾದರೂ ಇನ್ನೂ ಅಲ್ಪ ಸ್ವಲ್ಪ ಬದುಕಿ ಉಳಿದಿರುವ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ನಡೆದೇ ಇರುವ ಕೃಷಿ ಪದ್ಧತಿಗಳು ಪರಿಸರ ಜೀವ ವೈವಿಧ್ಯತೆಯನ್ನೂ ನಿರ್ಲಕ್ಷಿಸುವಂತಹ ಆಧುನಿಕ ಪರಾಗಸ್ಪರ್ಶದಿಂದ ಪತಂಗಗಳು ತಮ್ಮ ಕಾಣಿಕೆ ಅರ್ಪಿಸಿ ಮಾನವನು ಉಣ್ಣುವ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆಪದ ಗೀತೆ. ತೋರುವ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋ